ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭದ್ರಾವತಿ ಉಕ್ಕು ಕಾರ್ಖಾನೆಯ ಪುನಶ್ಚೇತನ ಕಾರ್ಯ ಪ್ರಗತಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಪ್ರಸ್ತುತ 41 ಕಿಲೋಮೀಟರ್ ಕಾಮಗಾರಿ ಪೂರ್ಣ. ಧರ್ಮಸ್ಥಳ ಪ್ರಕರಣ, ಆರೋಪಿ ಚಿನ್ನಯ್ಯ ಮತ್ತೆ 4 ದಿನ ಎಸ್ಐಟಿ ವಶಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹೇಶ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. ಇದಾದ ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ಶಿವನಹಳ್ಳಿಯ ಹನುಮಂತ ನಾಯಕ್ ಹಾಗೂ ಸಂಘಟನೆಯಿಂದ ಪೂಜಾ ಕುಣಿತದ ಪದ ಕೇಳುತ್ತೀರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರಗತಿಪರ ರೈತ ಮಹೇಶ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸ್ವಉದ್ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನದೇ ಆದ ಒಂದು ಹೆಜ್ಜೆ ಇಡ್ತಾ ಬಂದಿರುವ ಯುವ ರೈತ ಒಬ್ಬರನ್ನು ನಾವು ಭೇಟಿ ಮಾಡೋಣ. ಇವರು ತುಂಬ ಸಣ್ಣ ವಯಸ್ಸಿನಲ್ಲೇ ಒಂದು ಈ ಒಂದು ಸಾಧನೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಅವರು ಕೃಷಿಯ ಉಪಕಸಬು, ಜೇನು ಸಾಕಾಣಿಕೆ ಮಾಡೋದು, ಮೀನು ಸಾಕೋದು, ಕೋಳಿ ಸಾಕೋದು, ತೋಟದ ಕೃಷಿ ಮಾಡೋದು, ಹಣ್ಣಿನ ಸಸಿ ಮಾಡೋದು, ಹಣ್ಣಿನ ಮರಗಳನ್ನು ಬೆಳೆಸಿದ್ದು, ಈ ಥರ ಇನ್ನೂ ಹಲವು ಉದ್ಯೋಗ ಅವರಲ್ಲಿದೆ. ಒಂದೊಂದಾಗಿ ನಾವು ಅವರಿಂದ ಕೇಳ್ಕೊಳ್ಳೋಣ. ನಮಸ್ಕಾರ ಮಹೇಶ್ ಅವರೇ, ಯಾವೂರಿಂದ ಬಂದಿರಿ? ಸರ್, ಶ್ರಾವಣೂರಿಂದ ಬಂದಿದೀವಿ ನಾವು. ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಎಷ್ಟು ವಯಸ್ಸು ಮಹೇಶ್ ನಿಮ್ದು? ಸರ್, ನಮಗೆ 30 ಆಗಿದೆ ಸರ್. 30. ಯಾವಾಗಿಂದ ಈ ಒಂದು ಬೇರೆ ಬೇರೆ ಉದ್ಯೋಗನ ಶುರು ಮಾಡ್ತಾ ಬಂದ್ರಿ ತಮ್ಮ ಮನೆಯಿಂದ? ಸರ್, ನಾವು ಹುಟ್ಟಾಗಿಂದನು ಸ್ವಲ್ಪ ಕೃಷಿ ಕುಟುಂಬ, ಆದ್ರಿಂದ ಇವು ಕೃಷಿನೇ ಮಾಡ್ಕೊಂಡು ಬಂದಿದ್ದೀವಿ. ಏನ್ ಮಾಡ್ತಾರೆ ಮನೇಲಿ ನಿಮ್ ತಂದೆ ತಾಯಿ ಎಲ್ಲ? ಅವರು ಕೃಷಿನೇ ಮಾಡ್ತಾರೆ ಸರ್ ಅವತ್ತಿಂದ. ಹೌದಲ್ಲ. ನೀವು ಏನು ಓದಿರಿ ಮೈಸೂರೇ? ಸರ್, ನಾವು ITI ಮಾಡಿದ್ದೀವಿ. ITI ಮಾಡಿದ್ರಿ? ITI ಮಾಡಿದ್ರಲ್ಲಿ ಮತ್ತೆ ಯಾವ್ದಾದ್ರು ಉದ್ಯೋಗ ಹುಡ್ಕೊಂಡು ಹೋಗಿಲ್ಲ ಸರ್? ಇಲ್ಲ, ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಊರಲ್ಲೇ ನಾವು ಉದ್ಯೋಗನ ಸೃಷ್ಟಿ ಮಾಡ್ಕೊಬೇಕು ಅಂದ್ಬಿಟ್ಟು ನಾವು ಹೊರಗಡೆ ಎಲ್ಲೂ ಹೋಗಿಲ್ಲ ನಾವು. ಒಂದೊಂದಾಗಿ ಹೇಳಿ, ಏನೇನು ಈಗ ಜೇನು ಸಾಕಾಣಿಕೆ ಮಾಡ್ತೇನೆ ಅಂದ್ರಿ? ಯಾವಾಗಿಂದ ಜೇನು ಸಾಕಾಣಿಕೆ ಶುರು ಮಾಡಿದ್ರಿ? ಜೇನು ಸಾಕಾಣಿಕೆ ಒಂದು 10-12 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ನಮ್ಮ ತಂದೆಯವರು, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗೆ ಅವರು ಸಾಕಿದ್ರು ಜೇನ. ಜೇನು ಅವರು, ನಮ್ಮ ತಂದೆಯವರು ಜೇನು ಕೃಷಿಕರೇ. ಹೌದು. ನಾವು ಬುದ್ಧಿ ಬರ್ತಾ ಬರ್ತಾ ಅವರು ಬಾಕ್ಸ್ಗಳೆಲ್ಲ ಕಮ್ಮಿ ಮಾಡಾಕ್ಬಿಡ್ರು, ಪೂರಾ ಇಲ್ದಂಗೆ ಶೂನ್ಯ ಮಾಡಾಕಿರು. ಆಮೇಲೆ ನಾವು ಇದ್ರ ಬಗ್ಗೆ ತಿಳ್ಕೊಂಡ ಮೇಲೆ, ಜೇನು ಮಹತ್ವ ತಿಳ್ಕೊಂಡ ಮೇಲೆ ಜೇನು ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ಈಗ ಯಾವ ತರದಲ್ಲಿ ಇದೆ ಜೇನು ಸಾಕಾಣಿಕೆ ನಿಮ್ದು? ಸರ್ ತುಂಬಾ ಚೆನ್ನಾಗಿದೆ. ಇದು ಇಳುವರಿಗೆ ಮೇನ್ ಆಗಿ ಸಾಕ್ಲೇಬೇಕು ಜೇನು ಸಾಕಾಣಿಕೆ. ತಿರ್ಗಾ ಪ್ರಭೇದ ನಶಿಸಿ ಹೋಗ್ಬಾರ್ದು. ಜೇನಿದ್ರೇನೆ ನಮಗೆ ಆಹಾರ, ಇನ್ನೊಂದು ಮತ್ತೊಂದು ಆರೋಗ್ಯ. ಈಗ ನಿಮ್ದು ಹೊಲ ಎಷ್ಟು ಪ್ರದೇಶದಲ್ಲಿದೆ? ಸರ್ ಎರಡೆಕರೆ ಪ್ರದೇಶದಲ್ಲಿದೆ. ನಮ್ಮ ತೋಟದಲ್ಲಿ ಸಾಕ್ತೀನಿ. ಏನೇನು ತೋಟದಲ್ಲಿ? ಮತ್ತೆ ರೈತರು ತೋಟದಲ್ಲಿ ಸಹ ನಾವು ಜೇನು ಡೆಬಿಟ್ ಸಾಕಾಣಿಕೆ ಮಾಡ್ತೀವಿ. ಬೇರೆ ತೋಟದಲ್ಲೂ ಅವ್ರಿಗೆ ಹೇಳಿಬಿಟ್ಟು ಇಡ್ತೀರಿ? ಹೌದು. ಈಗ ನಿಮ್ ಜೇನುಪೇಟೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತರದಲ್ಲಿ ತಾವು ಇಡ್ತಾ ಬಂದಿರಿ, ಎಷ್ಟು ಡಬ್ಬ ಇದೆ ಹಂಗ ಹೇಳ್ತಾ ಹೋಗಿ. ಸರ್ ಅಂತರ ಅಂದ್ರೆ ಪಕ್ಕ ಪಕ್ಕದಲ್ಲೇ ಇಡ್ಬೋದು ಸರ್. ಒಂದು 10-15 ಬಾಕ್ಸ್ ಇಡ್ಬೋದು ಒಂದು ಪ್ರದೇಶದಲ್ಲಿ, ಬೇರೆ ಕಡೆನೂ ಇಡ್ಬೋದು ಸರ್. ಎಲ್ಲಾದ್ರೂ ತರಬೇತಿ ಅದು ಏನಾದ್ರೂ ತಗೊಂಡ್ರ? ಮತ್ತೆ ಡಬ್ಬಿ ಹೆಂಗ ತಗೊಂಡ್ರಿ? ತರಬೇತಿ ಮೊದಲು ಇರಲ್ಲ, ನಮ್ಮ ತಂದೆಯವರು ಹಂಗ ಹಿಂಗ ಸ್ವಲ್ಪ ಅನುಭವ ಇತ್ತು. ಆಮೇಲೆ ನಾವು ಆಡೋನಹಳ್ಳಿ ಒಳಗೆ ತರಬೇತಿ ತಗೊಂಡ್ವಿ. ಅವಾಗ ಸ್ವಲ್ಪ ಯಾರು ಕೊಟ್ರು ಸರ್? ಅದು ಟ್ರೈನಿಂಗ್ ಕೊಡ್ತಾರೆ ಆಡೋನಹಳ್ಳಿಲಿ. ಅದೇ ಯಾರು? ಈಗ ಈಶ್ವರಪ್ಪ ಸರ್ ಅಂತ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ? ಕೇಂದ್ರ ಸರ್ಕಾರದಿಂದ ಮಾಡ್ತಾರೆ. ಸ್ವಉದ್ಯೋಗ ತರಬೇತಿ ಕೇಂದ್ರ? ಸ್ವಉದ್ಯೋಗ ತರಬೇತಿ ಕೇಂದ್ರ ಮಾಡ್ತಾರೆ. ಜೇನು ಕೃಷಿದು, ಮತ್ತೆ ತೆಂಗು, ಎರೆಹುಳದ್ದು, ಆಮೇಲೆ ಇದು ನರ್ಸರಿ, ಈ ತರ ಎಲ್ಲ ಟ್ರೈನಿಂಗ್ ಕೊಡ್ತಾರ ಅಲ್ಲಿ. ನಾವು ಸಹ ಅಲ್ಲಿ ಟ್ರೈನಿಂಗ್ ಮಾಡಿದೀವಿ. ಎರಡು ದಿನ ಮಾಡಿದ್ರಿ? ಯಾವಾಗ ಮಾಡಿದ್ರಿ ಸರ್? ಅಲ್ಲೇ ಒಂದು 10 ವರ್ಷ ಆಯ್ತು ಅಲ್ಲಿ ಟ್ರೈನಿಂಗ್ ಮಾಡಿ. ಅವತ್ತಿಂದನು ಈಗ 4 ಬಾಕ್ಸ್ ಸಾಕ್ತಿದ್ದವರು. ಟ್ರೈನಿಂಗ್ ಹೋದ್ಮೇಲೆ ಈಗ ಸಾಕಷ್ಟು 30-60 ಬಾಕ್ಸ್ ತಕ ಸಾಕಾಣಿಕೆ ಮಾಡ್ತಾ ಇದೀವಿ. 60 ಬಾಕ್ಸ್ ಅಲ್ಲಿ ಜೇನು ಕುಟುಂಬ ಇದೆ. ಇದು ಟ್ರೈನಿಂಗ್ ಅಂದ್ರೆ 4 ಚಾಲು ಮಾಡಿದ್ರಿ? 4 ಸ್ಟಾರ್ಟ್ ಮಾಡಿದೀವಿ. ಈಗ ಇಲ್ಲಿಗೆ ಬಂದ್ ನಿಂತಿದೆ. ಹೌದು ಸರ್. 60 ಡಬ್ಬಿ ಇಟ್ಟಿರಿ? 60 ಬಾಕ್ಸ್ ತಕ ಇಡ್ತೀವಿ. ನಿಮ್ದು ಈಗ 2 ಹೊಲ ಅಂದ್ರಲ್ಲ, ಈಗ 2 ಹೊಲ ಸುತ್ತಮುತ್ತ ಎಲ್ಲ ಕಡೆ ಇಟ್ಟೀರಾ ಅಥವಾ ಕೆಲವು ಬೇರೆ ನಿಮ್ಮ ಪರಿಚಯದ ಹೊಲದಲ್ಲೂ ಇಟ್ಟೀರಾ? ಸರ್ ನಮ್ಮ ತೋಟದಲ್ಲೂ ಇಟ್ಟಿದೀವಿ. 3 ಕಡೆ ಡಿವೈಡ್ ಇದೆ ನಮ್ದು. 5 10 2 ಆತರ ಇದೆ. 3 ತೋಟದಲ್ಲೂ ಇಟ್ಟಿರ್ತೀವಿ ನಾವು. ಈಗ ರೈತರು ತೋಟಗಳಲ್ಲೂ ನಮ್ಗ ಹತ್ರ ಇರ್ತಾರಲ್ಲ ಜಾಸ್ತಿ ಕ್ಲೋಸ್, ಆತರ ತೋಟಗಳಲ್ಲಿ ಇಟ್ಕೊಂತೀವಿ ನಾವು. ಅಲ್ಲೂ ಸಾಕಾಣಿಕೆ ಮಾಡ್ತೀವಿ. ಹೊರಗಡೆ ಸಿಗೋ ರೂಡ್ನ ಐವಿಂಗ್ ಮಾಡ್ತೀವಿ ಬಾಕ್ಸ್ ಅಲ್ಲಿ ತಗೊಂಬರ್ತೀರಿ. ಅದನ್ನೇ ಐವಿಂಗ್ ಮಾಡಿ ನಾವು ದುಡ್ಡೇನು ಕೊಟ್ಟು ತರೋದಿಲ್ಲ ಹುಳಗಳನ್ನ, ಕುಟುಂಬಗಳನ್ನ ನಾವೇ ಹೊರಗಡೆ ಹಿಡಿದು ಐವಿಂಗ್ ಮಾಡಿ ಅದು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಅದರಲ್ಲೇ ಡಬಲ್ ತ್ರಿಬಲ್ ತರ ವಿಭಾಗ ಮಾಡ್ಕೊಂತೀವಿ. ಮತ್ತೆ ಹುಳ ಜಾಸ್ತಿ ಹೆಂಗಾಗಬೇಕು ಮತ್ತೆ ಸರ್? ಅದು ಮರಿ ಹುಳು ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಆಹಾರ ಸಿಕ್ತಂಗೆಲ್ಲ ರಾಣಿ ಮೊಟ್ಟೆ ಇಡ್ತಾ ಇರುತ್ತೆ. ಹುಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ನಾವು ಜಾಸ್ತಿ ಆಗೋದ್ ನೋಡ್ಕೊಂಡು ಅದನ್ನ ಡಿವೈಡ್ ಮಾಡ್ಕೊಂತೀವಿ. ಒಂದಿರೋದ್ 2, 2 ಇರೋದ್ 3 ಆತರ ಡಿವೈಡ್ ಮಾಡ್ಕೊಂತೀವಿ ಸರ್. ಅಂದ್ರೆ ಹುಳ ಸಂಖ್ಯೆಗೇನು ಕಡಿಮೆ ಆಗಲ್ಲ. ನೀವು ಒಟ್ಟಾರೆಯಾಗಿ ಒಳ್ಳೆ ತರದಲ್ಲಿ ನೋಡ್ಕೋಬೇಕು. ನೋಡ್ಕೊಬೇಕು. ಜಾಸ್ತಿ ಏನು ಹೂ ಬರ ಪ್ರದೇಶ ಇರಬೇಕು. ಮತ್ತೆ ನೀವು ಅವಗೂ ಕೂಡ ಮುಗಿ ಹೂವಿನ ಸಮಯ ಎಲ್ಲದಲ್ಲೂ ಸಿಗೋದಿಲ್ಲ. ಹೂವಿನ ಸೀಸನ್ ಇರಲ್ಲ. ಸೀಸನ್ ಇರಲ್ಲ. ಆ ಸಂದರ್ಭದಲ್ಲಿ ನೀವು ಅದಕ್ಕೆ ನಿಮ್ದೇ ಕೃತಕ ಆಹಾರ ಕೊಡ್ತೀವಿ. ಬೆಲ್ಲ ಕೊಡ್ಬೇಕಾಗತ್ತೆ, ಸಕ್ಕರೆ ಕೊಡಬೇಕಾಗತ್ತೆ. ಏನೇನ್ ಕೊಡ್ತೀರಿ? ಸಕ್ಕರೆ ಪಾಕ ಕೊಡ್ತೀವಿ. ಇಲ್ಲ ಅಂದ್ರೆ ಜ್ಯೂಸ್ ಕೊಡ್ಬೋದು. ಅಷ್ಟೇ ಸರ್. ಕಬ್ಬಿನ ಜ್ಯೂಸ್ ಈ ತರ ಜ್ಯೂಸ್ಗಳು ಕೊಡ್ಬೋದು. ಈಗ ಮೊದ್ಲೇ 4 ಒಂದು ಜೇನು ಪೆಟ್ಟಿಗೆ ಸಾಕ್ಬೇಕಾದ್ರೆ ಎಷ್ಟು ನೀವು ತ್ರಾಸ ತಗೊಂಡ್ರಿ? ಮತ್ತೆ ಈಗ 50 ಪೆಟ್ಟಿಗೆ 60 ಪೆಟ್ಟಿಗೆ ಇಟ್ಟಿದ್ರಿ. ಈಗ ಏನಸ್ತದೆ ಮಹೇಶವರು? 10 ತಾವು ಇದೇ ಹೊರೆ ಮಾಡ್ತಾ ಇದ್ದೀರಿ. ಹೌದು. ಹೊರೆ ಏನಸ್ತದೆ ಸರ್? ಈಗ ಪರವಾಗಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಆರಾಮಾಗಿ ಕೃಷಿ ಮಾಡಬಹುದು. ಅದ್ರ ಬಗ್ಗೆ ಏನು ತಿಳ್ಕೊಂಡಿರ ಕೃಷಿ ಮಾಡಕ್ ಆಗಲ್ಲ. ಜೇನು ಕೃಷಿ ತುಂಬಾನೇ ಕಷ್ಟ ಇದೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಈಸಿ ಇದೆ. ಈಗ ನಿಮ್ಮ 2 ಹೊಲದಲ್ಲಿ ಏನೇನು ಮರಗಳು ಮತ್ತೆ ಬೆಳೆಗಳು ತೆಗಿತಾ ಇದ್ದೀರಿ ಸರ್? ಅಡಿಕೆ ಇದೆ, ತೆಂಗು, ಜೋಳ, ರಾಗಿ ಈ ತರ ಹಾಕ್ತಿವಿ, ಬಾಳೆ ಈ ತರ ಎಲ್ಲ ಇದೆ ಸರ್. ಅಂದ್ರೆ ನಿಮ್ಮ 2 ಪ್ರದೇಶದಲ್ಲಿ ಬೆಳೆದಂತ ಬೆಳೆಗಳಿಗೆ ಕೂಡ ಈ ತಮ್ಮ ಜೇನುಗಳು ಹೋಗಿ ಹೂವನ್ನ ಹಿರ್ಕೊಂಡ್ಬರ್ತವೆ, ಮಕರಂದ ತಗೊಂಡ್ಬರ್ತವೆ, ಪರಾಗಸ್ಪರ್ಶ ಮಾಡ್ತವೆ. ಆದ್ರೆ ಮತ್ತೆ ಇನ್ನೂ ದೂರ ಹೋಗ್ತಾವು, ಬೇರೆಯವ್ರ ಹೊಲಕ್ಕೆಲ್ಲ ಹೋಗಿ ಹೋಗ್ತಾವ ಸರ್, ಮಕರಂದ ಹಿರ್ಕೊಂಡ್ಬರ್ತವೆ. ಹೌದು ಸರ್. 1-2 ವರೆಗೂ ಅದು ಆರೇಂಜ್ ಅಲ್ಲಿ ಓಡಾಡ್ತಾರೆ ಸರ್. ಈಗ ಮಹೇಶವ್ರೆ, ಈಗ ಜೇನುಪೇಟೆಗೆ ನೀವು ಮೊದ್ಲೇ 1-2 ಹಿಡ್ಕೊಂಡ್ ಬರೋದು ಬಹಳ ಮಹತ್ವ. ಹೌದು. ಅಲ್ಲಲ್ಲ ಜೇನು ಕುಟುಂಬನ. ಹೌದು. ಒಂದೆರಡು ಕುಟುಂಬನ ತಾವು ಜೇನು ಪೆಟ್ಟಿಗೆಗೆ ಸೇರಿಸ್ಕೊಂಡ್ಬಿಟ್ರೆ ಮತ್ ನೀವು ಅದರಿಂದ ನೀವು ಒಂದಕ್ಕೆ ಎರಡು, ಎರಡಕ್ಕೆ ಮೂರು, ಮೂರಕ್ಕೆ ನಾಲ್ಕು, ಹಿಂಗ ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. ಒಂದೇ ಒಂದು ಅಂದ್ರೆ ಅದೇ ಜೇನು ಕುಟುಂಬದ ಸಂಖ್ಯೆ ಜಾಸ್ತಿ ಇರಬೇಕು. ಜಾಸ್ತಿ ಇರಬೇಕು. ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ತಾವು ಇಟ್ಟಂತ ಒಂದೊಂದು ಬಾಕ್ಸ್ ಅಲ್ಲಿ ಒಂದು ಪೆಟ್ಟಿಗೆಗೆ ಎಷ್ಟೆಷ್ಟು ಹುಳ ಇರ್ಬೋದು ಒಂದು ಅಂದಾಜು ಸರ್? 20,000 ಯುರೋಪಿಯನ್ ಜೇನು ಆದ್ರೆ 80,000 ಅಂದ್ರೆ 80,000 ಹುಳಗಳು ಇದ್ರೆ ಅದು ದೊಡ್ಡ ಜೇನು, ಜಾಸ್ತಿ ತುಪ್ಪ ಉತ್ಪಾದನೆ ಮಾಡುತ್ತೆ ಅಂತ. ಹೌದು ಹೌದಲ್ಲ. ಈಗ ಹೊಸದಾಗಿ ಒಂದು ಕುಟುಂಬನ ನೀವು ಎರಡು ಮಾಡ್ತಿರಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಹೊಸ ಪೆಟ್ಟಿಗೆಯಲ್ಲಿ ಎಷ್ಟಾಗ್ಬಹುದು ಒಂದು ಪೆಟ್ಟಿಗೆ ನೀವು ಎರಡು ಮಾಡಿದಾಗ? ಸರ್, 8 ಚೌಕಟ್ ಇರುತ್ತೆ ಒಂದು ಬಾಕ್ಸ್ ಅಲ್ಲಿ. ಆ ಚೌಕಟ್ಟಲ್ಲಿ 4 ಚೌಕಟ್ಟುಗಳನ್ನ ಡಿವೈಡ್ ಮಾಡ್ತೀವಿ ನಾವು. ಹುಳಗಳು ಹುಳಗಳು ಈಗ 20,000 20,000 ಕನಿಷ್ಠ ಇದ್ದೇ ಇರುತ್ತೆ. ಇರುತ್ತೆ 20,000 ಒಂದು 10,000 ಡಿವೈಡ್ ಮಾಡ್ತೀವಿ ಇನ್ನೊಂದು ಪೆಟ್ಟಿಗೆ ಹಾಕ್ತೀವಿ. 10,000 ಮತ್ತೆ 80,000 ಮಾಡ್ಬೇಕಂದ್ರೆ ಎಷ್ಟು ದಿನ ಬೇಕು? 80,000 ಅಂದ್ರೆ ಇದು ಯುರೋಪಿಯನ್ ಜೇನು ಸರ್, ಅದರಲ್ಲಿ 80,000 ಇರುತ್ತೆ. ಇದರಲ್ಲಿ ನೀವು ಯುರೋಪಿಯನ್ ಜೇನು ಎಷ್ಟು ಪೆಟ್ಟಿಗೆ ಇಟ್ಟಿರಿ ಸರ್? ಯುರೋಪಿಯನ್ ಜೇನು ಇಟ್ಟಿಲ್ಲ, ಭಾರತೀಯ ಜೇನು, ತುಡುವೆ ಜೇನು ಅಂತಾರೆ, ತುಡು ಜೇನು. ಆ ತುಡುವೆ ಜೇನು ಇಟ್ಟಿದೀವಿ ಸರ್. ತುಡು ಜೇನು ಇಟ್ಟಿರಿ ಒಟ್ಟು. ಯುರೋಪಿಯನ್ ಜೇನಾದ್ರೆ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಥಳಾಂತರ ಕೃಷಿ ಮಾಡಬೇಕಾಗುತ್ತೆ. ತಗೊಂಡೋಗ್ಬೋದು. ಎಲ್ಲಿ ಹೂವು ಬಂದಿರ್ತೋ, ಎಲ್ಲಿ ಮಕರಂದ ಸಿಗುತ್ತೋ, ಸೂರ್ಯಕಾಂತಿ, ಎಳ್ಳು, ಈ ತರ ಬೆಳೆಗಳು ಬೆಳೀತಾರೆ. ಎಳ್ಳು ಸೂರ್ಯಕಾಂತಿ ಬಗ್ಗೆ ಅದು ತುಂಬಾ ನೋಡ. ಮತ್ತೆ ಕಾಡು ಪ್ರದೇಶ, ಕಾಡು ಪ್ರದೇಶ, ಅರಣ್ಯ. ಹೌದು, ಅದು ಬೇರೆ ಬೇರೆ ನಂದಿ ಮರ, ತೇಗದ ಮರ, ಸಂಪೆ ಮರ, ಅಲ್ಲೆಲ್ಲ ಇರ್ತಾವು. ಅಲ್ಲಿ ಹೂವು ಸಿಗುತ್ತೆ, ಹಣ್ಣು ಸಿಗುತ್ತೆ, ಅಲ್ಲೆಲ್ಲ ಮತ್ತೆ ಸಾಕಷ್ಟು ಅಲ್ಲಿ ಅಂತದ್ದು ಇರುತ್ತೆ. ಅಲ್ಲಿ ಅದು ನಿರಂತರವಾಗಿ ಮಕರಂದ ಪರಾಗ ಸಿಗ್ತಾ ಇರುತ್ತೆ. ಈ ಕಡೆ ಜೇನು ಉತ್ಪಾದನೆ ಆಗ್ತಾನೆ ಹೋಗುತ್ತೆ, ಆಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ತಮ್ಗೆ ಈ ಒಂದು ಜೇನು ಸಾಕಾಣಿಕೆ ತುಂಬಾ ಖುಷಿ ಕೊಡ್ತದೆ. ಖುಷಿ ಕೊಡುತ್ತೆ. ಈಗ ತಾವು ಒಬ್ಬರೇ 60 ಪೆಟ್ಟಿಗೆನು ನಿರ್ವಹಣೆ ಮಾಡ್ತೀರಾ? ಹೇಗೆ? ಒಬ್ಬರೇ ಮಾಡ್ತೀವಿ ಸರ್. ಓ, ಈಗ ಒಳ್ಳೆ ಹೂವಿನ ಸಮಯ, ಒಳ್ಳೆಯ ಒಂದು ಏನು ತುಪ್ಪ ಉತ್ಪಾದನೆಯ ಸಮಯ, ಜೇನುತುಪ್ಪ ಉತ್ಪಾದನೆ ಸಮಯ ಅಂತ ಅಂದಾಗ ಈ 60 ಪೆಟ್ಟಿಗೆಯಲ್ಲಿ ನೀವು ಹೆಂಗ್ ನಿರ್ವಹಣೆ ಮಾಡ್ತಿರಪ್ಪ? ಈಗ ತುಪ್ಪ ತೆಗೆದ ಹೆಂಗ ಜೇನುತುಪ್ಪನ, ಮತ್ತೆ ಎಷ್ಟು ಟೈಮ್ ಬೇಕದಕ್ಕೆ 60 ಬಾಕ್ಸ್ ತೆಗಿಯಕ್ಕೆ? ಎಷ್ಟು ಉತ್ಪಾದನೆನೂ ಅಷ್ಟೇ ಜಾಸ್ತಿ ಇರುತ್ತಲ್ಲ, ಅವಾಗ ಹೆಂಗ್ ಮಾಡ್ತೀರಿ ಸರ್? ಅಂತವಾಗಿ ತೆಗಿತೀವಿ. ಒಂದ್ ದಿನಕ್ಕೆ ಒಂದ 5 ಬಾಕ್ಸ್, 10 ಬಾಕ್ಸ್, 15-20 ಬಾಕ್ಸ್ ಆತರ ನೋಡ್ಕೊಂಡು. ಈಗ ಅದು 5 ಬಾಕ್ಸ್ ಅಂದ್ರೆ 15 ದಿನ ಆಗ್ಬಿಡ್ತಲ್ಲ. ಮತ್ತೆ ಈ ಕಡೆ ಮತ್ತೆ 15 ದಿನಕ್ಕೆ ಇಲ್ಲಿ ಉತ್ಪಾದನೆ ಆಗಿರುತ್ತೆ ಮತ್ತೆ. ಹೌದು. ಮತ್ತೆ ಈ ಕಡೆ ಮತ್ತೆ ಶುರು ಮಾಡ್ತೀರಿ? ಹೌದು. ಹೌದಲ್ಲ. ಹೌದು. ಈಗ ಪೆಟ್ಟಿಗೆ ಎಲ್ಲ ತಾವು ಹೇಗೆ ಖರೀದಿ ಮಾಡ್ತೀರಿ, ಅಥವಾ ಪೆಟ್ಟಿಗೆ ನಿರ್ವಹಣೆ ಹೆಂಗ್ ಮಾಡ್ತೀರಿ ಜೇನ್ ಪೆಟ್ಟಿಗೆನ? ಸರ್, ನಿರ್ವಹಣೆ ಸ್ಟ್ಯಾಂಡ್ ಇರುತ್ತೆ, ಸ್ಟ್ಯಾಂಡ್ ಎಲ್ಲ ಸ್ವಂತ ಮಾಡ್ಕೊಂತ ಇದೀವಿ ನಾವು, ಪಿಲ್ಲರ್ ವೈಸ್ ಮಾಡ್ತಾ ಇದೀವಿ. ಬಾಕ್ಸ್, ಬಾಕ್ಸ್ ಎಲ್ಲ ತಗೊಂಡ್ ಬರ್ತೀವಿ, ಚೆನ್ನಾಗಿರೋ ಕ್ವಾಲಿಟಿ ಬಾಕ್ಸ್ ತಂದು ನಾವೇ ಸ್ವಂತ ಸ್ಟ್ಯಾಂಡ್ ಮಾಡ್ಕೊಂಡು ಅವು ಬೀಳ್ಬಾರ್ದು ಯಾವ್ದೇ ಕಾರಣಕ್ಕೂ. ಯಾವ ಬಾಕ್ಸ್ ಅನ್ನ ಹೆಂಗ್ ನಿಲ್ಸಿರ್ತೀರಿ ಹೊಲದಲ್ಲಿ? ಸರ್, ಇದು ಪಿಲ್ಲರ್ ವೈಸ್ ಮಾಡಿರ್ತೀವಿ, ಅದು 8-10 kg ಫೌಂಡೇಶನ್ ಇರುತ್ತೆ. ಕಲ್ಲಾಕ್ತೀರಾ, ಕಟ್ಟಿಗೆ ಇಡ್ತೀರಾ? ಇಲ್ಲ ಸರ್, ಅದು ಸಿಮೆಂಟ್ ಬ್ಲಾಕ್ ಅಲ್ಲಿ ಮಾಡಿರ್ತೀವಿ. ಸಿಮೆಂಟ್ ಬ್ಲಾಕ್ ಇಟ್ಟಿರ್ತೀರಿ, ಜಿ ಪೈಪ್ ಎಲ್ಲ ಹಾಕಿ ಮಾಡ್ಕೊಂಡಿರ್ತೀವಿ. ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಕೊಬಹುದು. ಅದು ಯಾವ್ದೇ ಕಾರಣಕ್ಕೂ ವೇಟ್ ಇರುತ್ತೆ, ಅಲ್ಗಡಲ್ಲ ಬೀಳೋದು, ಅಲ್ಲೇ ಫಿಕ್ಸ್ ಇರುತ್ತೆ. ಪೆಟ್ಟಿಗೆ ಮಾತ್ರ ಮೇಲೆ ಇಡೋದು? ಇಲ್ಲ, ಅದು ಫಿಕ್ಸ್ ಇರಲ್ಲ, ವೇಟ್ ಇರುತ್ತೆ. ನಾವ್ ಎತ್ತಬೇಕಾದ್ರೂ ಅದನ್ನು ಜರುಗಿಸ್ಕೊಬೋದು, ಆತರ ಮಾಡ್ಕೊಂಡಿದೀವಿ. ತಿರ್ಗಾ ಆಮೇಲೆ ಅವಕ್ಕೆ ಇರುವೆಗಳು ಕಾಟ ಅಂದ್ರೆ ಪ್ರೆಡೇಟರ್ಸ್ ಅಂದ್ರೆ ಜೇನು ಹುಳವನ್ನ ನಾಶ ಮಾಡೋದು, ತಿಂದಾಕೋದು, ಹಿಂಗೆಲ್ಲ ಬರ್ತಾವ ಬೇಟೆ ಆಡಕ್ಕೆ. ಜೇನು ಹುಳನೇ ಬೇಟೆ ಮಾಡೋದು? ಹೌದು ಸರ್. ಪಾಪ ಹುಳನ ರಕ್ಷಣೆ ಮತ್ ನಿಮ್ದು ಹೆಂಗೆ? ಮತ್ತೆ ಈಗ ಜೇನು ಕುಟುಂಬ ಇರೋದೇ ಒಂದು ಕುಟುಂಬನ, ಇವು ಏನು ಪಕ್ಷಿ, ಏನು ಏನಂತ ಓತಿಕಾಟ, ಮತ್ತೆ ಏನು ಹಲ್ಲಿ, ಕರ್ಜ, ಇವೆಲ್ಲ ಬಂದು, ಅಥವಾ ಕಡಿಜೀರಿಗೆ ಹುಳ, ಇವೆಲ್ಲ ಅದಕ್ಕೆ ದಾಳಿ ಇಡ್ತವೆ. ದಾಳಿ ಇಡ್ತವೆ ಜೇನು ಹುಳ ಅಂತ ಕ್ಷಣ ಜೇನು ಇರ್ತದೆ, ಸಿಹಿ ಸಿಹಿ ಸ್ಮೆಲ್ ಇರುತ್ತೆ, ಅಲ್ಲಿ ಬಂದು ದಾಳಿ ಇರ್ತವೆ. ಅದು ರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಯಾಕಂದ್ರೆ ಮತ್ತೆ ಇರುವೆನೂ ಮೇಲೆ ಹತ್ತಿ ಬರ್ತವೆ. ಇರುವೆ ಮೇಲೆ ಅದಕ್ಕೆಲ್ಲ ಹೆಂಗೆ ಮಾಡ್ತೀರಿ ನೀವು ಸರ್? ಇರುವೆ ನಿರ್ವಹಣೆ ಅಂದ್ರೆ ಕೆಳಗಡೆ ಬಟ್ಲಿರುತ್ತೆ, ಅದರಲ್ಲಿ ನೀರ್ ಹಾಕ್ತಿವಿ, ಅದ್ರ ಕೆಳಗಡೆ ಸಹ ಇನ್ನೊಂದು ಗ್ರೀಸ್ ಬೆಳೆದಿರ್ತೀವಿ, ಅವಾಗ ಇರುವೆ ಹತೋಟಿ ಆಗುತ್ತೆ. ಕರ್ಜಗಳು ನೋಡ್ಕೊಬೇಕು ನಾವು, ಯಾವಾಗನ ಜಾಸ್ತಿ ಕಾಟ ಕೊಡ್ತವೆ ಅನ್ನೋ ಟೈಮಲ್ಲಿ ಅವು ರಕ್ಷಣೆ ಮಾಡ್ಕೊತಾ ಇರ್ತವೆ. ಜೇನುಗಳನ್ನು ಅಷ್ಟಾಗಿ ಸುಲಭನಾಗಿ ಬಿಟ್ಕೊಂಡು ಕೊಡೋದಿಲ್ಲ. ಅಂಕ ನಾವು ಸ್ವಲ್ಪ ಸ್ಟ್ಯಾಂಡ್ಗಳನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಇರುವೆ ಹತೋಟಿ. ಅದು ಹೆಂಗ್ ಮಾಡ್ತೀರಿ? ನಿಮ್ಗೆ ಒಂದು ಸಾರಿ ಜೇನು ಪೆಟ್ಟಿಗೆಗೆ ಹುಳ ಬರಕ್ ಶುರು ಆಯ್ತಲ್ಲ ಅಂದ್ರೆ ಅವು ಜೇನು ಹುಳಗಳು ಹೆದರ್ಬಿಡ್ತವೆ. ಹೌದು. ಮತ್ತೆ ಕೆಲವು ಹುಳುಗಳನ್ನು ಅವು ತಿಂದಾಕ್ಬಿಡ್ತವೆ ಈ ಇರುವೆಗಳು. ಈ ಕೆಂಜಿರ್ವೆ ಅಂತ ಬರುತ್ತೆ ಸರ್, ಅದು ಕೆಂಜಿರ್ವೆ ಕೆಂಪಾಗಿರುತ್ತೆ. ಹೌದು, ಕೆಂಪು ಇರುವೆ. ಹುಳನೇ ತಗೊಂಡು ಗೂಡಿಗೆ ತಗೊಂಡು ಹೋಗ್ತವೆ, ಅದೇ ಆಹಾರ ಅವಕ್ಕೆ. ಅದು ಜೇನುಹುಳನೇ ಆಹಾರ ಅವಕ್ಕೆ. ಜೇನುಹುಳನೇ ಆಹಾರ ಅವಕ್ಕೆ. ಆ ತರದವು ಜಾಸ್ತಿ ಪ್ರಾಬ್ಲಮ್ ಕೊಡ್ತವೆ. ನಿಮ್ಗೆಲ್ಲ ಕೊಟ್ಟಿದೆ ಈಗಾಗಲೇ? ಕೊಟ್ಟಿದೆ ಸರ್. ಮತ್ತೆ ಅವುಗಳಿಂದ ಹೆಂಗ್ ರಕ್ಷಣೆ ಮಾಡ್ಕೋತೀರಿ ಮಹೇಶ್ ಅವರೇ? ಸರ್, ಅದೇ ಕೆಳಗಡೆ ಸ್ಟ್ಯಾಂಡ್ ಅಲ್ಲಿ ಬಟ್ಲಿ ಇರುತ್ತೆ, ಅದರಲ್ಲಿ ನೀರ್ ಹಾಕ್ಬೇಕು ನಾವು. ಇರುವೆ ಹತ್ತದಂಗೆ ನೀರ್ ಅದು ಆ ಕಂಬನ ಹತ್ತು ಬರ್ದಿದ್ದಂಗೆ ನೀರನ್ನ ದಾಟಕ್ ಆಗೋದಿಲ್ಲ. ನೀರ್ ಇದೆಯಪ್ಪ ಅಂತ ಹೇಳಿ ನೀರ್ ದಾಟಿ ಹತ್ತಕ್ಕಾಗ, ನೀರ್ ಹೋದ್ರೆ ಅವೇ ತೇಲ್ ಬಿಡ್ತವೆ. ಹಂಗಾಗಿ ನೀರ್ ಬರ್ದಿದ್ದಂಗಾಗತ್ತೆ. ಇದು ಹುಳಗಳು ಮೇಲೆ ಹತ್ತದಿದ್ದಂಗಾಗತ್ತೆ. ಇದು ಒಂದು ರಕ್ಷಣಾ ಕಾರ್ಯಕ್ರಮ ನಿಮ್ದು. ಮತ್ತೆ ಮತ್ತೇನಾಗ್ತೀರಿ ಜೇನು ಪೆಟ್ಟಿಗೆಗೆ? ಮತ್ತೆ ಹೊರಗಡೆಯಿಂದ ಈಗ ಹುಳುಗಳು ಬರ್ತಾವೆ, ಕೊಡಿಜೀರು ಹುಳು, ಅವಕ್ಕೆ ದಾಟಿ ಬರೋ ಅವಶ್ಯಕತೆ ಇಲ್ಲ ಸರ್? ಅದು ಕುಟುಂಬ ಕಮ್ಮಿ ಇದ್ದಾಗ ಸ್ವಲ್ಪ ತಡೆಗೇಟು ಹಾಕ್ತಿವಿ. ಹಾ, ತಡೆಗೇಟು ಅಂದ್ರೆ ಅವ್ರ ತಲೆ ಒಳಗೆ ಹೋಗ್ದಿದ್ದಂಗೆ ದೊಡ್ಡ ಹುಳುಗಳು. ಜೇನು ಹುಳ ಪಾಸಕ್ಕಷ್ಟೇ ಜಾಗ ಇರುತ್ತೆ. ಹೌದು, ಇವು ದೊಡ್ಡ ಹುಳುಗಳು ಹೋದಲ್ಲ ಅಂದ್ರೆ ಕಡಿಜೀರು ಹುಳ ಅವಕ್ಕೆ ಏನ್ ತಾಗತ್ತದು? ನಮ್ಗೆ ಕಡಿಜೀರು ಹುಳ ಕಚ್ಚಿದ್ರೆ ಒದ್ದಾಡ್ಬಿಡ್ತಾವ ನಾವು. ಪಾಪ ಇವು ಜೇನು ಹುಳ ಕಚ್ಚಿದ್ರೆ ಹೆಂಗೆ? ಹೌದು, ಹೌದಲ್ಲ. ಹೌದು, ಇದು ಕೂಡ ಈ ಒಂದು ಏನು ಬೇಟೆಗಾರ ಬೇಟೆ ಹುಳಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಜೇನು ಪೆಟ್ಟಿಗೆಗೆ. ನೀವು ಜೇನುಗಳ ರಕ್ಷಣೆಗೆ ನೀವು ಕೊಡಬೇಕಾದ ಒಂದು ಪ್ರಾಮಾಣಿಕವಾದ ಕೆಲಸ. ಇದು ಮಾಡಿಲ್ಲ ಅಂದ್ರೆ ನೀವು ಜೇನು ಸಾಕಾಣಿಕೆ ಮಾಡಕ್ಕಾಗಲ್ಲ. ತಿರ್ಗಾ ಅಡಿಮಣೆ ಕ್ಲೀನ್ ಮಾಡಬೇಕು, 15 ದಿನಕ್ಕೆ ವಾರಕ್ಕೊಂದ್ಸರಿ ಅಡಿಮಣೆ ಕ್ಲೀನ್ ಮಾಡಬೇಕು. ಮೇಣದ ಪತಂಗ ಅಂತ ಆಗ್ಬಿಡುತ್ತೆ. ಅದು ಆಗ್ಬಿಟ್ರೆ ಒಳಗಡೆ ಸಣ್ಣ ರೋಗ ಮಾಡುತ್ತೆ, ಮೇಣದ ಪತಂಗಾಗಿ ಅದು ಹುಳ ಆಗುತ್ತೆ, ಚಿಟ್ಟೆ ಆಗುತ್ತೆ. ಅದು ಅದು ಏರಿಗೆಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗುತ್ತೆ ಅಂದ್ರೆ ನಿಮ್ದು ಜೇನು ರೊಟ್ಟು ಕೆಡಿಸ್ಬಿಡ್ತಾರೆ, ರೊಟ್ಟಿ ಎಲ್ಲ ಕೆಡಿಸ್ಬಿಡುತ್ತೆ. ಆವಾಗ ಕುಟುಂಬ ಬಿಟ್ಟು ಜೇನು ಹೊಟ್ಟೋಗ್ಬಿಡುತ್ತೆ. ಜೇನು ಹೊಟ್ಟೋಗುತ್ತೆ. ಹಂಗಾಗಿ ನೀವು ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಮಹೇಶ್ ಅವರೇ ಈ ಒಂದು ರೋಗ? ಸರ್, ಮಳೆಗಾಲ ಸ್ಟಾರ್ಟ್ ಆದಾಗ ಜಾಸ್ತಿ ಅಟ್ಯಾಕ್ ಆಗುತ್ತೆ. ಅಂದ್ರೆ ಈ ಹುಳುಗಳು ಎಲ್ಲ ಒದ್ದೆಯಾಗಿ ಬಂದಿರ್ತಾವಲ್ಲ, ಒದ್ದೆ ಹಾಗೆ ಅಲ್ಲಿ ಕುಂತು ಬಿಡ್ತಾವೆ. ಈಗ ಮಳೆ ಎಲ್ಲ ಜಾಸ್ತಿ ಬೀಳ್ತಾ ಇರ್ತದೆ, ರಕ್ಷಣೆ ಇರುತ್ತೆ, ಇದು ಬೆಚ್ಚಿಗಿರುತ್ತೆ, ವ್ಯಾಕ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಆಹಾರ ಅವಕ್ಕೆ, ಅದು ತಿನ್ನಕ್ಕೆ ಅಂತ ಬರ್ತವೆ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನಾವು ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಕ್ಲೀನ್. ಅದು ನೀವು ಈ ಒಂದು ಮುಂಗಾರು ಮಳೆ ಶುರು ಆಗೋ ಟೈಮ್ನಲ್ಲಿ ಮಾಡ್ಕೋಬೇಕು. ಹೌದು ಸರ್, ಅಲ್ಲ ವರ್ಷ ಪೂರ್ತಿ ಮಾಡ್ಲೇಬೇಕು. ಆದ್ರೆ ಮಳೆಗಾಲ ಅದು ಬೆಳೆ ಉತ್ಪಾದನೆ ಕೆಲವು ಕಡೆ ಕಡಿಮೆ ಇರುತ್ತೆ. ಅಂದ್ರೆ ಎಲ್ಲೂ ಹೂ ಬಂದಿರೋದಿಲ್ಲ, ಮಕರಂದ ಹಿರ್ಕೊಂಡ್ ಬಂದಿರಕ್ಕಾಗಲ್ಲ. ಹುಳುಗಳು ಆದ್ರೂ ಪ್ರಯತ್ನ ಪಟ್ಟು ಹೊರಗಡೆ ಹೋಗಿರ್ತವೆ, ಒದ್ದೆ ಆಗಿ ಬಂದಿಟ್ಟಿರ್ತವೆ. ಒದ್ದೆ ಆಗಿ ಬಂದು ಅಲ್ಲಿ ಕುಂತ್ಕೊಂಡಾಗೆ ಉಳಿದ ಹುಳುಗಳಿಗೆ ಇವ್ರದ್ದು ಒದ್ದೆ ಮೈ ತಾಗತ್ತೆ, ಮತ್ತೆ ಅಲ್ಲಿ ಸೋಂಕು ಶುರು ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ನೀವು ಹೇಳ್ದಂಗೆ ಆ ಚಿಟ್ಟೆ ಬಲೆ ಕಟ್ಟೋದು ಇದೆಲ್ಲ ಶುರು ಆಗುತ್ತೆ. ಬಣ್ಣ ಕೆಟ್ಟುಬಿಡ್ತದೆ, ಜೇನು ರೊಟ್ಟಿನ ಬಣ್ಣ ಕಪ್ಪಾಗುತ್ತೆ, ಕಪ್ಪಾಗಿ ಮತ್ತೆ ಅದು ಏನೋ ಹಾವಸೆ ಬೆಳೀತದೆ. ಹಿಂಗಾಗಿ ನೀವು ನಿರ್ವಹಣೆ ಇಂಪಾರ್ಟೆಂಟ್, ಬಹಳ ಮಹತ್ವ ಇದೆ. ಅದನ್ನೇ ಹೆಂಗೆ ನೀವು ಒಬ್ಬರೇ ಮಾಡ್ತೀರೇನು? 60 ಪೆಟ್ಟಿಗೆಗೂ ಮಾಡ್ತೀವಿ ಸರ್. ಹೆಂಗೆ ಮಾಡ್ತಿರೋದು? ಸರ್, ಇದು ಅಡಿಮಣೆ ಇರುತ್ತೆ, ಆ ಬ್ರೂಡ್ ಸಮೇತ ಓರೆಯಾಗಿ ಇಡ್ತೀವಿ ಕೆಳಗಡೆ. ಅಡಿಮಣೆಗೆ ಬಿದ್ದಿರೋದೆಲ್ಲ ಅಲ್ಲೇ ಇರುತ್ತೆ ಸ್ಟಾಕು. ಅದು ಬ್ರಷ್ ತಗೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ತಿರ್ಗಾ ಬಾಕ್ಸ್ ಶಿಫ್ಟ್ ಮಾಡ್ತೀವಿ ಅಲ್ಲಿ ಸ್ಟ್ಯಾಂಡ್ ಮೇಲೆ. ಬಾಕ್ಸ್ ಅಲ್ಲಿ ಇಟ್ಬಿಡ್ತೀರಿ? ಬಾಕ್ಸ್ ಅಲ್ಲಿ ಇಟ್ಬಿಡ. ಈಗ ಜೇನು ಸಾಕಾಣಿಕೆ ಆಯ್ತು, ಈ 60 ಬಾಕ್ಸ್ ನೀವು ಪ್ರತಿ ಎಷ್ಟು ದಿನಕ್ಕೆ ಒಳ್ಳೆ ಸೀಸನ್ ಅಲ್ಲಿ ಅಂದ್ರೆ ಹೂ ಸಿಗಂತ ಸೀಸನ್ ಅಲ್ಲಿ ಸರ್ ಎಷ್ಟು ದಿನಕ್ಕೆ ಒಂದ್ಸರಿ ತಾವು ಹಾರ್ವೆಸ್ಟ್ ಮಾಡ್ತೀರಿ, ಜೇನು ತೆಗಿತೀರಿ? ತಿಂಗಳಿಗೆ ಒಂದ್ಸರಿ ಹಾರ್ವೆಸ್ಟ್ ಮಾಡ್ತೀವಿ ಸರ್. 30 ದಿನಕ್ಕೆ ಒಂದ್ಸರಿ ತೆಗಿತೀರಿ? ಒಂದು 3 ಸರಿ ಹಾರ್ವೆಸ್ಟ್ ಮಾಡಬಹುದು. ತಿಂಗಳಿಗೆ 3 ಸರಿ? ಅಲ್ಲ, ಒಂದು ಸೀಸನ್ ಅಲ್ಲಿ. ಒಂದ್ ಸೀಸನ್ ಅಂದ್ರೆ ಒಳ್ಳೆ ಬೆಳೆ ಬರಂತ ಸೀಸನ್ ಅಲ್ಲಿ ಒಂದು ಪ್ರದೇಶ ಒಂದು 3 ಸರಿ ಹಾರ್ವೆಸ್ಟ್ ಮಾಡಬಹುದು. ಎಷ್ಟು ದಿನ ಅಂತರ ಇರುತ್ತೆ ಸರ್? ಒಂದೊಂದು ತಿಂಗಳು ಫಾಸ್ಟ್ ಆಗಿ ಬರೋದಿದ್ರೆ 15 ದಿನಕ್ಕೂ. ಆದ್ರೆ ಮಹೇಶ್ವರು ತಮ್ಮ ಅನುಭವದ ಪ್ರಕಾರ ಈ ಜೇನು ಏನು ಗೂಡು ಕಟ್ಟುತ್ತಲ್ಲ ಅಥವಾ ಜೇನು ಸಾಕಾಣಿಕೆ ತಾವು ಮಾಡ್ತಿರಲ್ಲ, ಇದು ಎಷ್ಟು ದಿನಕ್ಕೆ ಒಂದ್ಸರಿ ಅದು ತುಪ್ಪ ಖಾಲಿ ಆದ್ಮೇಲೆ ಮತ್ತೆ ಅದು ಮಾಡ್ಕೊಳ್ತದೆ, ಜೇನು ರೊಟ್ಟಲ್ಲಿ ತುಂಬಿಸ್ತದೆ? ಸರ್, ಹೊರಗಡೆ ಆಹಾರ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೋ ಅದರಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಲ್ಲಿ ಆಮೇಲೆ ಇನ್ನೊಂದು, ಈ ಮಕರಂದ ತಂದು ಇಲ್ಲಿ ರೊಟ್ಟಿನಲ್ಲಿ ಇಡ್ತದೆ ಜೇನು ರೊಟ್ಟಲ್ಲಿ, ಅದು ತುಪ್ಪ ಆಗಿ ಮಾರ್ಪಾಡಾಗಕ್ಕೆ ಸಾಮಾನ್ಯವಾಗಿ ಎಷ್ಟು ದಿನ ತಗೋತದೆ ಸರ್? ಒಂದು 15 ದಿನ. 15 ದಿನಕ್ಕೆ ತುಪ್ಪ ಮಾಡಿ ಕೊಟ್ಬಿಡ್ತದೆ? ಮಾಡಿಕೊಡುತ್ತೆ. ಘಮ ಘಮ ತುಪ್ಪ ಅದು ಮೇಲ್ಗಡೆ ಇದು ಲೇಯರ್ ಕಟ್ಟುತ್ತೆ. ಪರಿಪೂರ್ಣ ತುಪ್ಪ ಆಗೋದಕ್ಕೆ ಅದು ಫುಲ್ ಲೇಯರ್ ಕಟ್ಟುತ್ತೆ. ತುಪ್ಪ ತಾಮಂದು ಎಲ್ಲ ಫುಲ್ ಪ್ಯಾಕ್ ಮಾಡಿ ಮೇಲ್ಗಡೆ ಸೀಲ್ ಮಾಡುತ್ತೆ ಅದು. ಅವಾಗ ಪರಿಪೂರ್ಣ ತುಪ್ಪ ಆಗಿರುತ್ತೆ, ಅವಾಗ ನಾವು ಎಕ್ಸ್ಟ್ರಾಕ್ಟ್ ಅಲ್ಲಿ ಮಾಡಿ ತೆಗಿಬೇಕು. ಅಂದ್ರೆ ನೀವು ಜೇನ್ ರೊಟ್ಟಿ ಹಾಳ್ ಮಾಡಬಾರ್ದು. ರೊಟ್ಟಿ ಹಾಳ್ ಮಾಡಬಾರ್ದು, ಅದು ಸೀಲ್ ಅನ್ನು ಮಾತ್ರ ಓಪನ್ ಮಾಡಿ, ಸೀಲ್ ಅನ್ನು ಮಾತ್ರ ಓಪನ್ ಮಾಡಿ ಅದು ಎಕ್ಸ್ಟ್ರಾಕ್ಟ್ ಹಾಕಿ ತಿರುಗಿಸಿದ್ರೆ ರೊಟೇಟ್ ಮಾಡಿಬಿಟ್ರೆ, ರೊಟೇಟ್ ಮಾಡಿಬಿಟ್ರೆ ಹನಿ ಮಾತ್ರ ಬರುತ್ತೆ, ಅದು ತಿರ್ಗಾ ಅದು ಕುಂಬಿಟ್ಟು ಅದನ್ನ ಹಂಗೆ ಕೊಡ್ತೀವಿ. ಈಗ ಜೇನ್ ಸಾಕಾಣಿಕೆ ಮಾಡಬೇಕಾದ್ರೆ ಈಗ ತಾವು ಜೇನ್ ತುಪ್ಪ ಅಂತೂ ಉಪಯೋಗಿಸಿದ್ರ ಉಪಯೋಗಿಸ್ತೀರಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಈಗ ಜೇನ್ ರೊಟ್ಟನ್ನು ಕೂಡ ಕೆಲವೊಂದ್ ಕಡೆ ಉಪಯೋಗಿಸ್ತಾರಲ್ಲ, ಅದ್ರ ಬಗ್ಗೆ ತಾವೇನಾದ್ರೂ ಉಪಯೋಗಿಸ್ತಾ ಇದ್ದೀರಾ ಅಥವಾ ಜೇನ್ ರೊಟ್ಟನ್ನ ಬೇರೆಯವರಿಗೆ ಯಾರಿಗಾರು ಕೊಡ್ತಾ ಇದ್ದೀರಾ? ಹೆಂಗೆ ಸರ್? ಮೇಣ ಮಾಡ್ತಾ ಇದೀವಿ. ಮೇಣ ಮಾಡ್ತೀರಿ? ಮೇಣ ಮಾಡ್ತಾ ಇದ್ದೀವಿ. ಲ್ಯಾಕ್ಸ್ ಅದು ಇಲ್ಲಿ ಜಿ ಕೆ ವಿ ಕೆ ಇಲ್ಲೆಲ್ಲ ಕೊಟ್ರೆ ಅವರು ಶೀಟ್ ಮಾಡ್ಕೊಂಡು ಕೊಡ್ತಾರೆ, ಫೌಂಡೇಶನ್ ಶೀಟ್. ಅದು ಕೊಟ್ಬಿಟ್ರೆ ತುಪ್ಪ ಬೇಗ ಕಟ್ಟುತ್ತೆ ಸರ್. ಶೀಟ್ ಒಂದು ಕೊಟ್ಬಿಟ್ರೆ ಅದು ಮನೆ ಮಡಗಣಕ್ಕೆ ಬೇಗ ಫಾಸ್ಟ್ ಅಲ್ಲಿ ಮಡಗಣುತ್ತೆ. ಈಗ ಒಂದ್ ಕೆ ಜಿ ಮೇಣ ಮಾಡ್ಬೇಕು ಅಂದ್ರೆ 8 ಕೆಜಿ ತುಪ್ಪ ತಿನ್ಬೇಕು. ಅದ್ರ ಬದಲು ನಾವು ಶೀಟೆ ಕೊಟ್ಬಿಟ್ರೆ ಅದು ಅದಕ್ಕೆ ಕೆಲಸ ಕಮ್ಮಿ, ಒತ್ತಡ ಕಮ್ಮಿ ಆಗುತ್ತೆ ಸರ್. ಅದು ಫಾಸ್ಟ್ ಆಗಿ ಒಂದ್ ವಾರಕ್ಕೆಲ್ಲ ರಾಡೆ ಎಲ್ಲ ರೆಡಿ ಮಾಡಿ ಅದಕ್ಕೆ ತುಪ್ಪ ತುಂಬಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ಜೇನು ಈಗ ತೆಗದ್ರಿ ಅಂತ ಇಟ್ಕೊಳ್ರಿ, ಜೇನು ಪೆಟ್ಟಿಗೆಯಿಂದ ಅದನ್ನ ಹೆಂಗ್ ನಿರ್ವಹಣೆ ಮಾಡ್ತೀರಿ? ಮಾರುಕಟ್ಟೆ ಹೆಂಗೆ, ಎಲ್ಲಿ ಹೋಗಿ ಮಾರ್ತೀರಿ? ಮನೆಯಲ್ಲೇ ಮಾರ್ತೀರಾ ಅಥವಾ ಗಿರಾಕಿಗಳನ್ನ ಮೊದಲೇ ಮಾತಾಡ್ಕೊಂಡಿರ್ತೀರಾ ಹೆಂಗೆ ಸರ್? ಇಲ್ಲ, ಸುತ್ತಮುತ್ತ ಇರೋ ಗಿರಾಕಿಗಳೇ ಬಂದು ನಮ್ಮಲ್ಲೇ ತಗೊಂಡೋಗ್ತಾರೆ. ಒಂದು ವರ್ಷಕ್ಕೆ 60 ಪೆಟ್ಟಿಗೆ ಎಷ್ಟು ಮಾಡಬಹುದು ಸಾಧ್ಯತೆ ಇದೆ ಸರ್? ನಾವು ಇದು ಕುಟುಂಬಗಳು ಕೊಡ್ತೀವಿ, ಒಂದು 30 ಬಾಕ್ಸ್ ಅಲ್ಲಾದ್ರೂ ನೀ ತೆಗಿತೀವಿ ನಾವು. ನೀವು ಕೆಲವು ಕುಟುಂಬ ನೀವು ಮಾಡಿ ಬೇರೆಯವ್ರಿಗೆ ಕೊಡ್ತೀರಿ? ಬೇರೆಯವ್ರಿಗೆ ಕೊಡ್ತೀವಿ. ಇದು ಒಳ್ಳೆ ಉದ್ಯೋಗ ಅಲ್ಲ ಮಹೇಶ್ ಅವರೇ? ಹೌದು ಸರ್. ಅಂದ್ರೆ ಕೆಲವು ಜನಕ್ಕೆ ಉತ್ಸಾಹಿಗಳು ನಿಮ್ಮಂತ ಬೇರೆ ಯುವಕರು ಇರ್ತಾರೆ, ಯುವತಿಯರು ಇರ್ತಾರೆ, ಏ ನನಗೂ ಒಂದು ಜನ್ ಪೆಟ್ಟಿಗೆ ಬೇಕು, ಜನ್ ಬಾಕ್ಸ್ ಬೇಕು, ಅವರಿಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ನೀವು ಒಂದು ಬಾಕ್ಸ್ ಇಂದ ಡಿವೈಡ್ ಮಾಡಿ ಎರಡು ಮಾಡಿ ಒಂದು ಬಾಕ್ಸ್ ಅನ್ನು ಅವ್ರಿಗೆ ಕೊಡ್ತೀರಿ? ಒಂದು ಬಾಕ್ಸ್ ಕೊಡ್ತೀವಿ. ಅದ್ರಲ್ಲಿ ಎಷ್ಟು ಹುಳ ಸಾಮಾನ್ಯ? 10,000 ಇರ್ಬೋದು? 10,000 ಇರುತ್ತೆ. ಒಂದು ಆರಂಭದಲ್ಲಿ 10,000, ಒಂದು ರಾಣಿ ಇರ್ತದೆ, ರಾಣಿ ಇರುತ್ತೆ, ರಾಣಿ ಜೇನು. ಇದು ಮತ್ತೆ ನೀವು ಕೊಟ್ಟಂತ ಒಂದು ಏನ್ ಜೇನ್ ಪೆಟ್ಟಿಗೆಲ್ಲಿ ತುಂಬಿಸಿರ್ತಿರಲ್ಲ ಒಂದು ಜೇನು ಕುಟುಂಬನ, ಆ ಜೇನು ಕುಟುಂಬ ಯಾರೋ ಒಬ್ಬ ತಗೊಂಡು ಹೋಗಿರ್ತಾನ, ಅವನಿಗೆ ಮತ್ತೆ ಅಲ್ಲಿ ತಮ್ಮ ಹೊಲದಲ್ಲಿ ಒಳ್ಳೆ ಸೀಸನ್ ಅಂತ ಇಟ್ಕೊಳ್ಳಿ, ಎಲ್ಲ ಹೂ ಬರೋ ಸೀಸನ್, ಎಲ್ಲ ಬೆಳೆಗಳು ಬರೋಂತ ಸೀಸನ್, ಅವನಿಗೆ ಎಷ್ಟು ದಿನ ಬೇಕಾಗುತ್ತೆ ಒಂದು ಬೆಳೆ ತೆಗೆಯಕ್ಕೆ ಸರ್? ಸೀಸನ್ ಆದ್ರೆ ಈಗ ನಾವು ಕೊಟ್ಟಾಗ ಒಂದು 4-5 ತಿಂಗಳಿಗೂ ಬರೋದಿದೆ, 2-3 ತಿಂಗಳಿಗೂ ಇಂಪ್ರೂವ್ಮೆಂಟ್ ಆಗೋಗಿರ್ತವೆ. ಅಂದ್ರೆ ಅದ್ರೇನ್ ವ್ಯತ್ಯಾಸ ಇಲ್ಲ, ಇನ್ನೊಬ್ರು ತಗೊಂಡೋದ್ರು ಅಥವಾ ನೀವೇ ಇಟ್ಕೊಂಡಿವ್ರೆ ಅದೇನ್ ವ್ಯತ್ಯಾಸ ಬರಲ್ಲ, ಯಾಕಂದ್ರೆ ಹುಳ ಹೋಗಿ ಅಲ್ಲಿ ನಾವು ಅವು ಚೆನ್ನಾಗಿ ಅಭಿವೃದ್ಧಿ ಆಗಿರೋವನ್ನ ಕೊಡ್ತೀವಿ ಅವ್ರಿಗೆ. ನಾವು ಅಭಿವೃದ್ಧಿ ಆಗಿರೋ ನಮ್ಮಲ್ಲೇ ಇರ್ತವೆ, ಅಭಿವೃದ್ಧಿ ಚೆನ್ನಾಗಿರೋ ಅವರಿಗೆ ಕೊಡ್ತೀವಿ. ಎಷ್ಟು ಚಾರ್ಜ್ ಮಾಡ್ತೀರಿ ನೀವು ಒಂದ್ ಬಾಕ್ಸ್ ಅನ್ನ ಈಗ ಬೇರೆಯವ್ರಿಗೆ ಕೊಟ್ರಪ್ಪ, ಒಂದ್ ಬಾಕ್ಸ್ ಜೇನು ಪೆಟ್ಟಿಗೆ ಮತ್ತೆ ಜೇನು ಕುಟುಂಬ ಕೊಟ್ರಿ ಸರ್? 5,000 ಕೊಡ್ತಾ ಇದ್ದೀವಿ. 5,000 ಚಾರ್ಜ್ ಮಾಡ್ತೀವಿ, ಒಂದ್ ಕುಟುಂಬ ಒಂದ್ ಜೇನ್ ಪೆಟ್ಟಿಗೆ. ಹೌದು ಸರ್. ಇದು ಕೂಡ ಒಳ್ಳೇದೇ ಅಲ್ಲ ಮಹೇಶ್ ಅವರೇ, ಯಾಕಂದ್ರೆ ಸಾಕಷ್ಟು ಇವತ್ತು ಜೇನಿಗೆ ಬಹಳ ಬೇಡಿಕೆ ಇದೆ, ಅದರಲ್ಲೂ ಕೂಡ ತಾವು ಅತ್ಯಂತ ಪರಿಶುದ್ಧ ಜಾಸ್ತಿ ಬೇಡಿಕೆ ಇದೆ. ಅದರಲ್ಲಿ ಯಾವುದೇ ಒಂದು ಅಡಲ್ಟ್ರೇಷನ್ ಇರೋದಿಲ್ಲ, ಯಾವುದೇ ಒಂದು ಬೇರೆ ಅನ್ಯ ಪದಾರ್ಥಗಳನ್ನ ನೀವು ಅಲ್ಲಿ ಮಿಶ್ರಣ ಮಾಡಿರಲ್ಲ, ಹಂಗಾಗಿ ಅದು ಪರಿಶುದ್ಧ ತುಪ್ಪ. ಇದು ಎಷ್ಟು ದಿನದ ತನಕ ನಾವು ಇಟ್ಕೋಬಹುದು? ತಾವು ಇಟ್ಕೋತೀರಿ ಒಂದು ಜೇನು ಪೆಟ್ಟಿಗಿಂದ ಒಂದು ಜೇನನ್ನ ಹಾರ್ವೆಸ್ಟ್ ಮಾಡಿದ್ರಿ, ಅದು ರೊಟೇಟರ್ ಹಾಕಿ ತೆಗೆದ್ರಿ ಅಂತ ಇಟ್ಕೊಳ್ರಿ, ಬಾಟ್ಲಲ್ಲೇ ತುಂಬ್ಕೋತೀರಾ ಹೆಂಗೆ ಸರ್? ಬಾಟ್ಲಲ್ಲೇ ಮಾಡ್ತೀವಿ, ಬಾಟ್ಲಲ್ಲಿ ಕ್ಯಾನಲ್ಲಿ ಡಬ್ಬೆಯಲ್ಲಿ ಎಲ್ಲ ಮಾಡಬಹುದು. ಆದ್ರೆ ಒಂದು ಬಾಟ್ಲಲ್ಲಿ ತುಂಬಿದ ತಕ್ಷಣ ಅದು ಸಾಮಾನ್ಯವಾಗಿ ಎಷ್ಟು ದಿನ ತನಕ ಅದು ಚೆನ್ನಾಗಿರ್ತದೆ ಸರ್? ನಮ್ಮಲ್ಲಾದ್ರೆ 1 ವರ್ಷವರೆಗೂ ಚೆನ್ನಾಗಿರುತ್ತೆ, 12 ತಿಂಗಳ ತನಕ ಇರುತ್ತೆ. ಅದು ನೀವು ಏನು ಅದು ಮಾಡಬಾರ್ದು ಅಂದ್ರೆ ಕೈ ಹಾಕಬಾರ್ದು ಅಥವಾ ನೀರಿಗೆ ತಾಗಂಗಿರಬಾರ್ದು, ಗಾಳಿಗೆ ತಾಗಂಗಿರಬಾರ್ದು. ಹೀಗೆ ಒಂದು ಭದ್ರವಾದ ಒಂದು ಪ್ಯಾಕ್ ಮಾಡಿ ನೀವು ಇಟ್ಟಿದ್ರೆ 12 ತಿಂಗಳ ಕನಿಷ್ಠ ತಿಂಗಳ ಇರುತ್ತೆ. ನಾನು ಸ್ವಲ್ಪ ಒಂದು ಅವರು ಯೂಸ್ ಮಾಡ್ತೀವಿ ಅಂದ್ರೆ 3 ತಿಂಗಳಿಗೂ ಒಂದ್ ಸ್ವಲ್ಪ ಹೀಟ್ ಮಾಡ್ಕೊಬೇಕಾಗುತ್ತೆ, ಈ ಸೂರ್ಯನ ಕಿರಣದಲ್ಲಿ ಇಟ್ಟು ಹೀಟ್ ಮಾಡ್ಕೊಬೇಕಾಗುತ್ತೆ. ತಿರ್ಗಾ ಅವ್ರು ತೆಗೆದಾಗೂ ಸ್ಪೂನು ತೇವಾಂಶ ಇರಬಾರ್ದು, ತಿರ್ಗಾ ತೆಗೆದ್ರು ಅವರು ತಿರ್ಗಾ ಹಂಗೆ ಟೈಟ್ ಆಗಿ ಪ್ಯಾಕ್ ಮಾಡಿ ಇಡ್ಬೇಕು ಅವರು. ನಾವ್ ಯಾವುದೇ ಕಾರಣಕ್ಕೂ ಈಟಿಂಗ್ ಪ್ರೊಸೆಸ್ ಮಾಡಿರಲ್ಲ, ಸೂರ್ಯನ ಕಿರಣದಲ್ಲಿ ಮಾತ್ರನೇ ನಾವು ಈಟಿಂಗ್ ಪ್ರೊಸೆಸ್ ಮಾಡಿರ್ತೀವಿ. ಅದು ಮಾಡಿ ಇಟ್ಟಿರ್ತೀವಿ, ಮಾಡಿ ಇಟ್ಟಿರ್ತೀವಿ ಅಷ್ಟೇ. ಮತ್ತೆ ನೀವು ಮತ್ತೆ ಬೆಂಕಿಯಲ್ಲಿ ಇಟ್ಟಿರಲ್ಲ? ಇಡಲ್ಲ. ಅಂದ್ರೆ ಯಾವ್ದೇ ತರದಿಂದ ತಾವು ಬೇರೆ ರೀತಿಯಲ್ಲಿ ಮಾಡಿರಲ್ಲ, ತನ್ನಷ್ಟಕ್ಕೆ ತಾನು ಸ್ವಲ್ಪ ನ್ಯಾಚುರಲ್ ಬಿದ್ದಿರುತ್ತೆ ಅಷ್ಟೇ. ಹೌದು, ಆ ತರ 12 ತಿಂಗಳ ಇಟ್ಕೋಬಹುದು, ಯಾವ್ದೇ ಒಂದು ರಾಸಾಯನಿಕ ಅದ್ರಲ್ಲಿ ಸೇರ್ಸಲ್ಲ, ಯಾವ್ದೇ ಸೇರಿಸೋದು. ಇದು ಆರೋಗ್ಯ ಕೂಡ ಒಳ್ಳೇದಾಗಿರುತ್ತೆ. ಒಂದು ಕೆಜಿಗೆ ತಾವು ಎಷ್ಟಕ್ಕೆ ಮಾರ್ತೀರಿ ಸರ್? 850 ರೂಪಾಯಿಗೆ ಈಗ ಸೇಲ್ ಮಾಡ್ತಾ ಇದೀವಿ. ಒಂದು ಕೆಜಿ ಎಲ್ಲಿ ನಿಮ್ಮ ಮನೆ ಕಡೆನೆ ಮಾರ್ತೀರಾ, ಮಾರ್ಕೆಟ್ ಅಲ್ಲಿ ಎಲ್ಲ ತಂದು ಕೊಡ್ತೀರಾ? ಫ್ರೆಂಡ್ ಸರ್ಕಲ್ ಮನೆ ಹತ್ರನೂ ಬರ್ತಾರೆ, ಅವರಿಗೆ ಮಾರಾಟ ಮಾಡ್ತೀವಿ. ಒಂದು ವರ್ಷಕ್ಕೆ ತಾವು 60 ಪೆಟ್ಟಿಗೆ ಇಟ್ಟಿರಲ್ಲ, ಎಷ್ಟು ಜೇನು ಆದಾಯ ಸಿಗುತ್ತೆ? 60 ಪೆಟ್ಟಿನಲ್ಲೂ ಬರಲ್ಲ ಸರ್, ನೀವು ಬರಲ್ದ್ಯಾ? ಒಂದು 60-80 ಕೆಜಿ ವರೆಗೂ ತೆಗಿತೀವಿ ಸರ್. ತೆಗಿತೀರಿ ನಮ್ಮ ಭಾಗದಲ್ಲಿ? ಉತ್ಪನ್ನ ಕೂಡ ಲಾಭ ಸಿಗುತ್ತಾ? ಲಾಭ ಇರೋದ್ರಾಗ ಪರವಾಗಿಲ್ಲ ಸರ್. ಈಗ ಯಥೇಚ್ಛವಾಗಿ ಮಕರಂದ ಈ ಸೂರ್ಯಕಾಂತಿ ಬೆಳೀತಾರಲ್ಲ, ಆ ಕಡೆ ಆದ್ರೆ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ನಮ್ಮ ಭಾಗದಲ್ಲಿ ಅಷ್ಟೊಂದು ಹನಿ ಬರಲ್ಲ, ಇರೋದ್ರಾಗ ಪರವಾಗಿಲ್ಲ ಸರ್. ತುಂಬಾ ಸಂತೋಷ ಮಹೇಶ್ವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಒಂದು ಕೃಷಿಯ ಉಪಕಸುಬಾದ ಜೇನು ಸಾಕಾಣಿಕೆ ಕುರಿತು ನಮ್ಮ ರೈತರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿರಿ. ಕೆಲವು ರೈತರು ಇರ್ತಾರೆ, ತಾನು ಕೂಡ ಜೇನು ಸಾಕಾಣಿಕೆ ಮಾಡಬೇಕು, ಮಹೇಶ್ ಮಾಡ್ತಾ ಇದ್ದಾರೆ ಅದೇ ತರ, ನನಗೂ ಸ್ವಲ್ಪ ಅನುಭವ ಬೇಕು ಅಂತ ಇರ್ತಾರೆ, ಅವರಿಗೆ ನಿಮ್ಮ ಸಂಪರ್ಕ ಸಂಖ್ಯೆನೇ ಹೇಳಿ. 888-4572-783. ಇನ್ನೊಮ್ಮೆ ಹೇಳಿ. 888-4572-783. ಆಯ್ತು, ಇನ್ನೊಮ್ಮೆ ಮಹೇಶ್ ಅವರೇ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಇಲ್ಲಿಯ ತನಕ ಪ್ರಗತಿಪರ ರೈತ ಮಹೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ಶಿವನಹಳ್ಳಿಯ ಹನುಮಂತ ನಾಯಕ್ ಹಾಗೂ ಸಂಗಡಿಗರಿಂದ ಪೂಜಾ ಕುಣಿತದ ಪದ ಕೇಳೋಣ.